ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ರೈತ ಬಂಧುವರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ವಾಣಿ ವಿಲಾಸಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸುಧಾಟಿ ಅವರೊಂದಿಗೆ ಸಂದರ್ಶನ. ರೈತ ಬಂಧುವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ವಾಣಿ ವಿಲಾಸಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸುಧಾ ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಮಾಡ್ತಾರೆ, ಕೃಷಿಯಲ್ಲಿ ಸಾಕಷ್ಟು ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾರೆ, ಅಡಿಕೆ, ತೆಂಗು, ಹಣ್ಣಿನ ಗಿಡಗಳು, ಹೂವು, ತರಕಾರಿ, ಈ ತರದ ಬೆಳೆಗಳನ್ನ ಬೆಳೀತಾರೆ. ಅವರ ಅನುಭವಗಳನ್ನ ಹೇಳ್ಕೊಳ್ಳಿಕ್ಕೆ ನಮ್ಮ ಆಕಾಶವಾಣಿ ಬಂದರೆ ಸುಧಾ ಅವರೇ, ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಸುಧಾ ಅವರೇ, ನೀವೆಲ್ಲ ಹುಟ್ಟಿ ಬೆಳೆದಿದ್ದಿಲ್ಲಿ? ನಾವು ಹುಟ್ಟಿ ಬೆಳೆದಿದ್ದು ಇಲ್ಲೇ ಹಿರಿಯೂರು ತಾಲೂಕು ಆದಿವಳ್ಳ ಗ್ರಾಮ ಸರ್, ಬೆಳೆದಿದ್ದು ನಾವು. ಆಮೇಲೆ ನನ್ನ ಮದುವೆ ಮಾಡಿಕೊಟ್ಟಿದ್ದು ದಾವಣಗೆರೆಗೆ ಕೊಟ್ಟಿದ್ದು ಸರ್. ಅಲ್ಲಿಂದ ನಾವು ಸ್ವಲ್ಪ ದಿನ ಅಲ್ಲಿ ಮಾಡಿದ್ವಿ. ಅಲ್ಲಿ ಅವ್ರದ್ದು ಸ್ವಲ್ಪ ಕಷ್ಟ ಇರೋದ್ರಿಂದ ನಾವು ಏನ್ ಮಾಡಿದ್ವಿ, ಅಲ್ಲಿಂದ ಇಲ್ಲಿಗೆ ಮತ್ತೆ ವಾಪಸ್ ಬಂದ್ವಿ. ಬಂದಿದ್ದು ನಾವು ವಾಣಿವಿಲಾಸಪುರಕ್ಕೆ ಬಂದ್ವಿ. ಅಲ್ಲಿ ಸ್ವಲ್ಪ ದಿನ ದನ ಕರ ಕಟ್ಕೊಂಡು ಹಾಲು ಮಾರ್ಕೊಂಡು ಈ ತರ ಇದ್ವಿ ಸರ್. ಅದ್ರಾಗೂ ಸಹ ನಮಗೆ ಲಾಭಗಳು ಸಿಗಂಗ್ ಕಾಣ್ತಿರ್ಲಿಲ್ಲ. ಪಕ್ಕದಲ್ಲಿ ಒಂದು ಕೋಳಿ ಫಾರಂ ಇತ್ತು ಸರ್. ಆ ಫಾರಂಗೆ ಕೂಲಿ ಕೆಲ್ಸಕ್ಕಾಗಿ ಹೋಗ್ತಿದ್ವಿ. ಅಲ್ಲಿ ಬಹಳ ವರ್ಷ ಮಾಡಿದ್ವಿ ಸರ್ ನಾವು ಕೂಲಿ ಕೆಲಸ. 17 ವರ್ಷ ಅಲ್ಲೇ ಮಾಡ್ತಿದ್ವಿ. ಹಂಗ್ ಮಾಡಿ ಅದಷ್ಟಿಷ್ಟು ಕೂಡಿಟ್ಟಿರೋ ದುಡ್ಡಿನಲ್ಲಿ ಸ್ವಲ್ಪ ಜಮೀನ್ ತಗ ನಮಗೆ ಕೃಷಿ ಮಾಡ್ಬೇಕನ್ನೋ ಆಸಕ್ತಿ ಇತ್ತು ಸರ್. ಜಮೀನ್ ಇರಲಿಲ್ಲ, ಹಂಗಾಗಿ ನಾವೇನ್ ಮಾಡಿದ್ವಿ, ಅದರ ಕೂಡಿಟ್ಟು ಸ್ವಲ್ಪ ದುಡ್ಡನ್ನ ತಗೊಂಡೋಗಿ ಒಂದು ಸ್ವಲ್ಪ ಜಮೀನ್ ತಗೊಂಡ್ವಿ. ಅದರಲ್ಲಿ ಇವಾಗ ನಮಗೆ ಒಂದು ರೈತ ಮಹಿಳೆ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಡಿಕೆ, ತೆಂಗು, ಬಾಳೆ ಇವನ್ನೆಲ್ಲ ಹಾಕೊಂಡಿದ್ದೀವಿ ಸರ್. ಈಗ ಕೃಷಿ ಅನುಭವ ಅಂದ್ರೆ ನಿಮ್ ತಂದೆ ತಾಯಿ ಕೃಷಿಕರಾಗಿದ್ರು? ಹಾ, ಕೃಷಿಕರಾಗಿದ್ರು ಸರ್. ನಮ್ ತಂದೆ ತಾಯಿ ಫುಲ್ ಕೃಷಿಕರಾಗಿದ್ರು. ಅವ್ರು ಅವಾಗ್ಲೇನೆ ಭತ್ತ, ರಾಗಿ, ಬಾಳೆ, ಕಬ್ಬು ಅವೆಲ್ಲ ಬೆಳೀತಿದ್ರು ಸರ್. ಅದರಲ್ಲೆಲ್ಲ ನೋಡಿ ನಮಗೆ ಅನುಭವ ಇತ್ತು ಸರ್. ನಾವು ದಾವಣಗೆರೆ ಇರಬೇಕಾದ್ರೆ ಸ್ವಂತ ಒಳ ಇರ್ಲಿಲ್ಲ, ಆದ್ರೆ ಕೋರಿಗೆ ಭತ್ತ ಎಲ್ಲ ಬೆಳೀತಿದ್ವಿ ಸರ್ ನಾವು ಅಲ್ಲಿ. ಅಪ್ಪ ಅಮ್ಮ ಏನೇನು ಕೃಷಿ ಬದುಕು ಕಲಿಸ್ಕೊಟ್ಟಿದ್ರು? ಅವರು ಅದೇ ಕಳೆ ತೆಗಿಯೋದು, ಗೊಬ್ಬರ ಇಕ್ಕೋದು, ಅದು ನೀರ್ ಕಟ್ಟೋದು, ತರಕಾರಿನೂ ಮಾರ್ತಿದ್ರು ಸರ್. ಅವರು ಬೀದಿ ವ್ಯಾಪಾರ ತರದ ತಗೊಂಡೋಗಿ ಮಾರೋದು ಅವೆಲ್ಲಾನು ಕಳ್ಸಿಕೊಟ್ಟಿದ್ರು ಸರ್. ಹಾಗಿದ್ರೆ ವಿದ್ಯಾಭ್ಯಾಸ ಏನ್ ಮಾಡಲ್ವ? ನಾವು 4 ಜನ ಹೆಣ್ಮಕ್ಳು ಸಹ, ಹಂಗಾಗಿ ಅವ್ರು ಓದಕ್ ಇಷ್ಟಪಡ್ಲಿಲ್ಲ. ನಮಗೆ ಓದಕ್ ಇಂಟ್ರೆಸ್ಟ್ ಇತ್ತು ಸರ್, ಅವ್ರು ಓದಕ್ ಇಷ್ಟಪಡ್ಲಿಲ್ಲ. 6ನೇ ಕ್ಲಾಸ್ ಅಷ್ಟೇ ಓದಿದ್ದೆ ಸರ್ ನಾನು. ಆಮೇಲೆ ಹಿಂಗೆ ಒಳದ್ ಕೆಲಸನೇ ಮಾಡ್ತಿದ್ವಿ ಸರ್. ಈಗ ಮದುವೆ ಆದ್ಮೇಲೆ ಗಂಡನ ಮನೇಲಿ ಏನ್ ಜಮೀನ್ ಇರಲಿಲ್ಲ? ಜಮೀನ್ ಇರ್ಲಿಲ್ಲ ಸರ್. ಅಲ್ಲಿ ಕೋರಿಗೆ ಮಾಡ್ತಿದ್ರು ಸರ್. ಅಲ್ಲಿ ದನ ಕರ ಕಟ್ಕೊಂಡು ಎಮ್ಮೆನೆ ಇದ್ದು ಸರ್, ಎಮ್ಮೆ ಕಟ್ಕೊಂಡು ಹಾಲು ಮಾರ್ತಿದ್ವಿ. ನಮಗೆ ಅಲ್ಲಿ ಆರೋಗ್ಯ ಸರಿ ಆಗ್ಲಿಲ್ಲ ಅನ್ಕೊಂಡು ನಮ್ಮ ಅಪ್ಪಾಜಿಯವ್ರು ಮತ್ತೆ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ರು ನಮ್ಮನ್ನ. ಹಂಗಾಗಿ ನಾವು ಇಲ್ಲಿ ಬಂದು ವಾಣಿ ವಿಲಾಸ್ಪುರದಲ್ಲಿ ಅದೇ ಕೆಲಸ ಮಾಡ್ತಿದ್ವಿ. ಮತ್ತೇನು ಅದು ನಮಗೆ ಯಾಕೋ ಸರಿ ಆಗ್ತಿರ್ಲಿಲ್ಲ. ಇಲ್ಲಿ ಮೇವು ತೊಂದರೆ ಅವೆಲ್ಲ ಆಗ್ತಿದ್ವು ಸರ್. ಅದಕ್ಕೆ ಸರಿ ಇದು ಬೇಡ ಬಿಡು ಅನ್ಕೊಂಡು ಒಂದು ಕೋಳಿ ಫಾರಂಗೆ ಹೋಗಿ ಸೇರ್ಕೊಂಡ್ವಿ. ಅಲ್ಲಿ ಬಹಳ ವರ್ಷ ಕೆಲಸ ಮಾಡಿದ್ವಿ. ಕೂಲಿ ಕೆಲಸ ಮಾಡ್ಕೊಂಡು ಮಾಡ್ತಿದ್ವಿ ಸರ್. ಉಳಿತಾಯ ಮಾಡ್ಕೊಂಡು ಜಮೀನ್ ತಗೊಂಡ್ವಿ. ಎಷ್ಟು ಎಕರೆ ಜಮೀನ್ ತಗೊಂಡ್ರಿ? 2.5 ಎಕರೆ ಜಮೀನ್ ತಗೊಂಡ್ವಿ ಸರ್. ಎಷ್ಟು ವರ್ಷ ಆಯ್ತು ಜಮೀನ್ ತಗೊಂಡು? ಜಮೀನ್ ತಗೊಂಡು ಇವಾಗ 5 ವರ್ಷ ಆಗಿದೆ ಸರ್. 5 ವರ್ಷದಿಂದ ಅದ ಜಮೀನ್ ತಗೊಂಡು ಮತ್ತೆಲ್ಲ ಸ್ವಲ್ಪ ಅಚ್ಚುಕಟ್ ಮಾಡೋದಿತ್ತು, ಮಾಡಿ ಬೋರ್ ಇದ್ವು ಸದ್ರಲ್ಲೇನೆ. ಆಮೇಲೆ ತೆಂಗಿನ ಮರ ಇದ್ವು ಸದ್ರಾಗೆ, ಅಡಿಕೆ ಗಿಡ ಹಾಕೊಂಡು ಸುಗಂಧ ರೋಜ್ ಹಾಕೊಂಡ್ವಿ. ಅಡಿಕೆ ಚಿಕ್ಕದಾಗಿದೆ ಅಂದ್ಕೊಂಡು ಅದ್ರ ಜೊತೆ ಸ್ವಲ್ಪ ಬಾಳೆ, ರಾಗಿ ಇವೆಲ್ಲಾನು ಏನು ಸಣ್ಣ ಸಣ್ಣ ಬೆಳೆಗಳು ಬೆಳೆಯಕ್ಕಾಗುತ್ತೋ ಅಂತವೆಲ್ಲ ಬೆಳೆದಿವಿ ಸರ್. ಈಗ ಹೊಲ ತಾಮಸದಂಗ್ಲೆ ಅದ್ರಲ್ಲಿ ತೆಂಗಿನ ಗಿಡ ಇದ್ವು, ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಮುಂದೆ ಒಂದು ಇದಾಗುತ್ತಲ್ಲ, ಇವಾಗ ನಾವೇ ಚೆನ್ನಾಗಿರ್ಬೇಕಾ ಕೆಲಸ ಮಾಡಬಹುದು, ಮುಂದಕ್ಕೆ ನಮ್ಮ ವಯಸ್ಸಾದ ಕಾಲಕ್ಕೆ ನಮ್ಗೆ ಗಂಡ್ ಮಕ್ಳು ಇರ್ಲಿಲ್ಲ, ಅದಾದ್ರೂ ನಮಗೆ ಊಟ ಹಾಕುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನ ಮಾಡಿದ್ವಿ ಸರ್. ಅಡಿಕೆ ಎಲ್ಲ ನೀವು ಹೊರಗಡೆಯಿಂದ ಸಸಿ ತಗೊಂಡ್ರೆ ನೀವು ಒಳ್ಳೆ ಗೋಟ್ ತಂದು ಸಸಿ ಉತ್ಪನ್ನ ಮಾಡ್ಕೊಂಡು ನಾಟಿ ಮಾಡಿ? ಗೋಟ್ ಬಂದು ನಮ್ದು ಒಂದ್ 1000 ಗೋಟ್ ತಗೊಂಬಂದ್ವಿ ಅಷ್ಟೇ ಸರ್. ಉಳಿಕಿರೋದೆಲ್ಲ ಒಂದ್ 1200 ಗಿಡ ಇದೆ ಸರ್ ನಮ್ದು. ಒಂದ್ 300-350 ಗಿಡನೇ ತಗೊಂಬಂದು, ಯಾಕಂದ್ರೆ ಸುಗಂಧ ರೋಜ್ ಅವಾಗ್ಲೇ ಹಾಕ್ಬೇಕಾಗಿತ್ತು ನಾವು ಒಳ ತಗೊಂಡು ಸ್ವಲ್ಪ ದಿನದಾಗೆ. ಅವಾಗ ಗೋಟ್ ತಗೊಂಡ್ರೆ ಅದಕ್ಕೆ 10 ತಿಂಗಳು ಕಾಯ್ಬೇಕಾಯ್ತು ಸರ್. ಹಂಗಾಗಿ ಬೇಗನೆ ಅದನ್ನ ಮಾತ್ರ ಹಾಕಿದ್ವಿ. ಈಗ ಅಡಿಕೆ ಹಾಕೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ? ವ್ಯವಸಾಯ ಮಾಡಿ ಎಲ್ಲ ಒಂದೆರಡ್ ಮೂರ್ ಸತಿ ಎಲ್ಲ ದೊಡ್ಡ ಮಡಿಕೆ ಹಾಕಿ ಮತ್ತೆ ಸಾಯಿದ ಬಳೆ ಮಡಿಕೆ ಹಾಕಿ ಎಲ್ಲ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಂಡು ಮಾಡಿದ್ವಿ ಸರ್. ನಾವು ಒಳ ತಗೋಣ ಉದ್ದೇಶ ನಮ್ಮ ಅಳಿಯಿಂದಾನೆ ತಗೊಂಡಿದ್ವಿ, ನಮ್ಮ ಅಕ್ಕನ ಅಳಿಯಿಂದಾನೆ. ಅವ್ರನ್ನ ಇವಾಗ್ಲೂ ನೆನ್ಸ್ ನೋಡ್ಬೇಕು ನಾವು. ಯಾಕೆ ಹೊಲ ತಗೋಬೇಕು ಅನ್ನಿಸ್ಕೊಂತ? ಈಗ ಬೇರೆ ಬೇರೆ ಕೆಲವರೆಲ್ಲ ಯಾವ್ದೋ ಒಂದು ಟೌನ್ ನಲ್ಲಿ ಸೈಟ್ ತಗೊಂಬೋದು, ಇಲ್ಲ ಬೇರೆ ಏನೋ ಬಿಸ್ನೆಸ್ ಮಾಡೋಣಪ್ಪ ಅಂತ ಹೋಗ್ತಾರೆ, ಈ ಕೃಷಿಯಲ್ಲಿ ಏನು ಉಳಿಯೋದಿಲ್ಲಪ್ಪ ಅಂತ ಹೇಳ್ತಿರ್ತಾರೆ. ಅಂತದ್ರಾಗೆ ಫಸ್ಟ್ ಇಂದನು ರೈತ ಮಗಿಲೆ ಆಗ್ಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಸರ್ ನನಗೆ. ಅದು ಆಗ್ತಿರ್ಲಿಲ್ಲ, ನಾವ್ ಇವಾಗ ಮದುವೆ ಮಾಡ್ಕೊಟ್ ಮೇಲೆ ಅಲ್ಲಿ ಇರ್ಲಿಲ್ಲ ಜಮೀನು. ಹಂಗಾಗಿ ನನಗೆ ಅದ ಏನಾದ್ರು ಒಂದ್ ಮಾಡ್ಬೇಕು ಮಾಡ್ಬೇಕು. ಇವಾಗ ಬೇರೆ ರೋಳ ಕೋರಿಗೆ ತಗೊಂಡ್ರೆ ಅವತ್ತಿದ್ರು ಬಿಟ್ಟು ಬರ್ಬೇಕಾಗಿತ್ತು, ಅದಕ್ಕೆ ಅಲ್ಪ ಸ್ವಲ್ಪ ಆದ್ರೂ ನಮ್ದಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ತಗೊಂಡಿದ್ವಿ ಸರ್. ರೈತರ ಕೆಲಸ ಎಲ್ಲ ಬಹಳ ಕಷ್ಟ ಅಂತಾರೆ, ಅಂತಂದ್ರೆ ನೀವು ರೈತ ಮಹಿಳೆ ಆಗ್ಬೇಕು? ನಮಗೇನಾದ್ರನ್ನ ಆಸಕ್ತಿ ಜಾಸ್ತಿ ಇತ್ತು ಸರ್. ಮಾಡಿದ್ರೆ ಎಲ್ಲಾನು ಈಸಿ ಸರ್, ಕಷ್ಟಪಟ್ಟೇನೆ ಸುಖ ಸಿಗೋದು. ರೈತರ ಕೆಲಸ ಕಷ್ಟ ಅನ್ಸಲ್ವಾ? ಅನ್ಸುತ್ತೆ, ಒಂದೊಂದ್ಸತಿ ಅನ್ಸುತ್ತೆ. ಯಾವ ಕೆಲ್ಸನು ಕಷ್ಟ ಇಲ್ದಂಗ ಇರಲ್ಲ ಸರ್, ಎಲ್ಲಾ ಕೆಲ್ಸದಾಗು ಇರುತ್ತೆ ಸರ್. ಆದ್ರೂನು ಇದನ್ನ ಇಷ್ಟಪಟ್ಟು ಮಾಡ್ತಿದ್ದೀನಿ ಸರ್ ನಾನು. ಶ್ರದ್ಧೆ ಆಸಕ್ತಿಯಿಂದ ಮಾಡ್ತಿದ್ದೀನಿ ಸರ್. ಹಾಗಿದ್ರೆ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತೆ? ನಮಗ್ ಲಾಭದಾಯಕ ಅನ್ಸುತ್ತಿದೆ ಸರ್. ಇವಾಗ ಬೇರೆ ರೋಳಕ್ ಕೂಲಿಗೆ ಹೋಗೋದಿಕ್ಕಿನ ಇದು ನಮ್ದು ಎಷ್ಟೋ ಪರವಾಗಿಲ್ಲಲ್ಲ ಸರ್. ನಾವ್ ಯಾವ ಬೇಕಾದ್ರೂ ಹೋಗ್ಬೋದು ಬರ್ಬೋದು. ಒಳದಾಗ ಇವಾಗ ದಿನ ಮೊಬೈಲ್ ಟಿವಿ ನೋಡ್ಕೊಂಡು ಕುತ್ಕೊಂಡಿರೋದಕ್ಕೆ ಒಳದಾಗ ಹೋದ್ರೆ ಏನೋ ಒಂದ್ ಕೆಲಸ ಮಾಡಬಹುದಲ್ಲ ಸರ್. ಹಂಗಾಗಿ ಈಗ ಅಡಿಕೆ ಬೇರೆ ಬೇರೆ ಎಲ್ಲ ಬೆಳೀತಾ ಇದ್ರೆ ಪ್ರಾರಂಭದಲ್ಲಿ ಅಡಿಕೆ ಮಧ್ಯದಲ್ಲಿ ಯಾವ ತರ ಬೆಳೆಗಳನ್ನ ಬೆಳೆದ್ರಿ? ಅದೇ ರಾಗಿ ಹಾಕೊಂಡಿದ್ವಿ ಸರ್, ಆಮೇಲೆ ಸ್ವಲ್ಪ ಉಳ್ಳಿ ಚೆಲ್ಕೊಂಡಿದ್ವಿ, ಮನೆಗೆ ಆಗಷ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ವಿ ಸರ್. ಆಮೇಲೆ ಬಾಳೆ ಹಾಕೊಂಡ್ವಿ, ಬಾಳೆ ಇವಾಗ್ಲೂ ಬಾಳೆ ಹಾಕೊಂಡಿದ್ವಿ ಸರ್, ಗುಂಪು ಬಾಳೆ ಅಂತ ಹಾಕೊಂಡು ಎಲ್ಲಾ ತರದ ಒಂದ್ ಎರಡ್ ಮೂರ್ ತರದ ಬಾಳೆ ಗಿಡ ಸಾಕೊಂಡಿದ್ದೀನಿ ಸರ್. ಯಾಕೆ ಬಾಳೆ ಬೆಳಿಬೇಕಂತ ಆಸಕ್ತಿ ಬಂತು? ಬಾಳೆ ಅದು ದಿನ ದುಡ್ಡು ನೋಡ್ಬೋದು. ಇವಾಗ ನಮಗೆ ಸಣ್ಣ ಪುಟ್ಟಕ್ಕೆ ಇವಾಗ ನಮ್ಗೆ ಒಳ ದೂರ ಇದೆ, ಓಡಾಡಕ್ ಪೆಟ್ರೋಲ್ಗಾದ್ರೂ ಆಗುತ್ತಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನ ಹಾಕೊಂಡ್ವಿ ಸರ್. ನಾವು ಯಾವ ತರ ಪುಟ್ ಬಾಳೆನ ಯಾವ ತರ ಬಾಳೆ ಸೇಲಂ ಹಾಕೊಂಡಿದ್ವಿ ಸರ್, ಪಚ್ಚ ಬಾಳೆ ಹಾಕೊಂಡಿದ್ದೀವಿ, ಆಮೇಲೆ ಈ ಕೆಂಪು ಬಾಳೆಹಣ್ಣು ಬರುತ್ತಲ್ಲ ಸರ್ ಅದನ್ನು ಹಾಕೊಂಡಿದ್ವಿ, ನೇಂದ್ರಂ ಬಾಳೆ ಹಾಕೊಂಡಿದ್ವಿ. ನೇಂದ್ರಂ ಬಾಳೆ ಬಂದು ನಾವು ಒಂದು ಪ್ರಾಡಕ್ಟ್ ಮಾಡ್ತಿದೀವಿ ಸರ್. ಅದನ್ನ ಬಾಳೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಒಣಗಿಸಿ ಪೌಡರ್ ಮಾಡಿ ಅದನ್ನು ಮಾರಾಟಕ್ಕೆ ಇಕ್ತಿದೀವಿ ಸರ್. ಅನುಕೂಲ ಆಗಿದೆ ಅದು. ಅದ್ರಾಗ ಆಮೇಲೆ ಚಿಪ್ಸ್ ಮಾಡ್ತಿದೀವಿ ಸರ್, ಅದ್ರಾಗೆ ಚಿಪ್ಸ್ ಮಾರಾಟಕ್ಕೆ ಇಟ್ಟಿದ್ದೀವಿ. ಮಾರಾಟಕ್ಕೆ ಇಟ್ಟಿದ್ರೆ ಈಗ ಬಾಳೆ ಗಿಡ ನಾಟಿ ಮಾಡಿದ್ಮೇಲೆ ಅದು ಹಣ್ಣು ಕೊಡ್ಲಿಕ್ಕೆ ಒಂದು 10-12 ತಿಂಗಳು ಬೇಕಾಗುತ್ತೆ. ಹೌದು ಸರ್. ಹಣ್ಣೇನು ಮಾರಾಟ ಮಾಡೋದು? ನೀವು ಹಣ್ಣು ಮಾರಾಟ ಮಾಡೋದೇ, ಕಾಯಿ ಕಡ್ದು ಕೊಟ್ಬಿಡ್ತೀವಿ ಸರ್. ನಮಗೆ ಮನೆಗೆ ಬೇಕಾಗಿದ್ರೆ ಮಾತ್ರ ಹಣ್ಣಿಗೆ ಮಾತ್ರ ಇಟ್ಕೊಂತೀವಿ ಅಷ್ಟೇ ಸರ್. ಮತ್ತೆ ಈ ಬಾಳೆಕಾಯಿ ಚಿಪ್ಸ್ ಎಲ್ಲ? ಚಿಪ್ಸ್ ಎಲ್ಲ ಕಾಯಿನೇ ಸರ್, ಅದು ಕಾಯಿನೇ ಸರ್, ಕಾಯಿನಲ್ಲೇ ಮಾಡೋದು ಸರ್. ನೇಂದ್ರಂ ಬಂದು ಹಣ್ಣು ಮಾಡಕ್ ಬರಲ್ಲ ಸರ್ ಅದು, ಅದ್ರಾಗ ಪೌಡ್ರೂನು ಚಿಪ್ಸ್ ಮಾಡ್ಕೊಬಹುದು ಸರ್. ಅಂದ್ರೆ ನಾವೀಗ ಬಾಳೆಕಾಯಿ ಮಾರಾಟ ಮಾಡಿದಾಗ ಲಾಭ ಕಡಿಮೆ, ಅದೇ ನಾವು ಚಿಪ್ಸ್ ಮಾಡಿ ಮಾರಾಟ ಮಾಡಿದ್ರೆ ಜಾಸ್ತಿ ಬರುತ್ತೆ ಸರ್. ಇವಾಗ ಪೌಡ್ರಿಗೂ ಜಾಸ್ತಿ ಬೇಡಿಕೆ ಇದೆ ಸರ್, ಅದ್ರಾಗೂನು ಫೈಬರ್ ಕಂಟೆಂಟ್ ಇರೋದ್ರಿಂದ ಅದ್ರ ಬೇಡಿಕೆ ಜಾಸ್ತಿ ಇದೆ ಸರ್. ಅದು ಅದು ಎಲ್ಲಾ ತರದ ಹಿಟ್ಟಿನಲ್ಲೂ ಮಿಕ್ಸ್ ಮಾಡಿ ಮಕ್ಳಿಗೆ 6 ತಿಂಗಳ ಮಕ್ಕಳಿಂದಾನು ಕೊಡಬಹುದು ಸರ್, ಆರೋಗ್ಯಕ್ಕೆ ಬಹಳ ಒಳ್ಳೇದದು. ಈಗ ರೈತರ ಕೆಲಸ ಮಾಡ್ಕೊಂಡಿದ್ರಿ, ಈ ಬಾಳೆಕಾಯಿ ಚಿಪ್ಸ್ ಬಾಳೆಕಾಯಿ ಪೌಡರ್ ಮಾಡ್ಬೇಕಾದ್ರೆ ಎಲ್ಲ ತರಬೇತಿ ಬೇಕಾಗುತ್ತೆ, ಇಲ್ಲಾದ್ರೆ ತರಬೇತಿ ಪಡ್ಕೊಂಡಿದ್ರಿ? ತರಬೇತಿ ನಾವು ಕೃಷಿ ಇಲಾಖೆಗೆ ಪಡ್ಕೊಂಡಿದ್ದೀವಿ ಸರ್. ಅದನ್ನ ಕೃಷಿ ಇಲಾಖೆಗೆ ಹೋಗಿ ಪಡ್ಕೊಂಡಿದ್ವಿ, ಹೇಳ್ಕೊಟ್ಟಿದ್ರು ಸರ್ ಅದನ್ನೆಲ್ಲ. ನಮ್ಗೆ ಹೇಳ್ಕೊಟ್ಟು ಹಿಂಗ್ ಹಿಂಗ್ ಮಾಡ್ಬೇಕು, ಈ ತರ ಅದನ್ನ ಸಿಪ್ಪೆ ತೆಗಿಬೇಕು, ಒಣಗಿಸ್ಬೇಕು, ಪೌಡರ್ ಈ ತರ ಮಾಡ್ಬೇಕು, ಇಷ್ಟು ದಿನ ನೆಲ್ಲ ಇಲ್ಲೇ ಒಣಗ್ಬೇಕು, ಈ ತರ ಎಲ್ಲ ಹೇಳ್ಕೊಟ್ಟಿದ್ರು ಸರ್. ಈಗ ಬಾಳೆಕಾಯಿ ಚಿಪ್ಸ್ ಪೌಡರ್ ಎಲ್ಲ ಮಾಡ್ಬಿಡ್ತಾರೆ, ಅದನ್ನ ಮಾರ್ಕೆಟ್ ಮಾಡೋದಂಗೆ? ಮಾರ್ಕೆಟ್ ಸ್ಟಾಲ್ ಇರುತ್ತಲ್ಲ ಸರ್, ನಮಗೆ ಎಲ್ಲಾರ ಕಡೆಯಿಂದ ಅವರು ಸ್ಟಾಲ್ ಹೇಳ್ತಾರೆ ಸರ್, ಅಲ್ಲಿಗೆ ಹೋಗಿ ನಾವು ಸೇಲ್ ಮಾಡ್ಕೊಂತೀವಿ ಸರ್, ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ. ಹೌದು ಸರ್, ಮೇಳಗಳಿಗೆ ಹೋಗಿ ನಾವು ಸೇಲ್ ಮಾಡ್ಕೊಂತಿದ್ದೀವಿ, ಬಹಳ ಚೆನ್ನಾಗಿ ಹೋಗುತ್ತೆ ಸರ್. ಅದು ಅದನ್ನೆಲ್ಲ ಯಾವ ರೀತಿ ಮಾಡ್ತೀರಾ, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಮಾಡ್ಲಿಕ್ಕೆ? ಮಾಡ್ಲಿಕ್ಕೆ ಅದೇ ನಾವು ಓನ್ ಆಗಿ ಮಾಡೋದ್ರಿಂದ ಅಷ್ಟಕ್ಕೇನ್ ಬರಲ್ಲ ಸರ್, ಅದು ಪ್ಯಾಕಿಂಗ್ ಮಾತ್ರ ನಮಗೆ ಖರ್ಚು ಬರುತ್ತೆ ಸರ್. ಆದ್ರೆ ನಮಗೆ ಅಷ್ಟೇ ಲಾಭನು ಸಿಗುತ್ತೆ ಸರ್ ಅದರಲ್ಲಿ, ನಮ್ ಖರ್ಚಿಗೆ ಹೋಗಿ ಒಂದಿಷ್ಟಾದ್ರೂ ನಮಗೆ ಲಾಭ ಸಿಗುತ್ತೆ ಸರ್ ಅದರಲ್ಲಿ. ಹಂಗಾಗಿ ಮಾಡ್ತಿದೀವಿ, ಪ್ಯಾಕಿಂಗ್ ಮಾಡಿ ಅದಕ್ಕೆ ಬ್ರ್ಯಾಂಡ್ ತರ ಹಾಕಿ ಎಲ್ಲ ಮಾರಿದ್ರೇನೆ ಆಗುತ್ತೆ ಸರ್, ಅದು ಆತರ ಮಾಡ್ಕೊಡ್ತಿದೀವಿ. ಮೇಳದಲ್ಲಿ ಮಾತ್ರ ಮಾರಾಟ ಮಾಡ್ತಾರಾ, ನಿಮ್ಮ ಊರಲ್ಲಿ ಏನಾದ್ರೂ ಒಂದು ಅಂಗಡಿ ಮಾಡಿ? ಇಲ್ಲ, ಅಂಗಡಿ ತರ ಎಲ್ಲ ನಾವು ಮಾಡ್ಕೊಂಡಿಲ್ಲ ಸರ್. ಯಾರಾದ್ರೂ ಕೇಳಿದ್ರು ಹಿಂಗೆ ಫೋನ್ ಮಾಡಿ ತರ ನಮಗೆ ಬೇಕು ಆರ್ಡರ್ ಬೇಕು ಅಂತಂದ್ರು ಅವ್ರಿಗೆ ಮಾಡ್ಕೊಡ್ತೀವಿ ಸರ್, ಮನೆಗೂ ತಲುಪಿಸ್ತೀವಿ ಸರ್. ಮತ್ತೆ ಈಗ ಕೃಷಿಯಲ್ಲಿ ಅಡಿಕೆ ತೆಂಗು ಇವುಗಳು ಬಿಟ್ಟು ಈಗ ಮತ್ತೆ ಬಾಳೆ ಬಿಟ್ರೆ ಬೇರೆ ಯಾವ್ದನ್ನ ಆದಾಯ ತಂದ್ಕೊಡಂತ ಬೆಳೆ ಇದೆಯಾ? ಹಣ್ಣುಗಳೆಲ್ಲ ಹಾಕೊಂಡಿದೀವಿ ಸರ್, ಪಪ್ಪಾಯಿ ಹಾಕೊಂಡಿದೀವಿ, ಹಲಸು ಹಾಕೊಂಡಿದೀವಿ ಸರ್, ಬಿಕ್ಕೆ ಹಾಕೊಂಡಿದೀವಿ, ಆಮೇಲೆ ನಿಂಬೆ ಗಿಡ ಹಾಕೊಂಡಿದೀವಿ, ಇಂತರೆಲ್ಲ ಹಾಕೊಂಡಿದೀವಿ ಸರ್. ನಾವು ಇದು ನಿಮಗೆ ಮಾರಾಟಕ್ಕೆ ಮಾತ್ರ ಅಥವಾ ಮನೆಗೆ ಮಾತ್ರ ಹಾಕೊಂಡಿದ್ರೆ? ಮಾರಾಟಕ್ಕೂ ಕೊಡ್ತೀವಿ ಸರ್, ನಮ್ಮ ಮನೆಗೆ ಉಳಿದಿದ್ ಮಾರಾಟಕ್ಕೆ ಕೊಡ್ತೀವಿ ಸರ್. ಮಾರಾಟ ಮಾಡ್ತೀವಿ. ಹಣ್ಣು ಚೆನ್ನಾಗಿ ಬರ್ತಾ ಇದೆಯಾ? ಹೌದು ಸರ್, ಚೆನ್ನಾಗಿ ಬರ್ತಿದೆ ಸರ್. ಅದಕ್ಕೆ ನಾವು ರಾಸಾಯನಿಕ ಗೊಬ್ಬರ ಯಾವ್ದು ಬಳಸ್ತಿಲ್ಲ ಸರ್, ಅದಕ್ಕೆ ರಾಸಾಯನಿಕ ಔಷಧಿಗಳು ಯಾವ್ದು ಬಳಸ್ತಿಲ್ಲ ಸರ್. ಹಣ್ಣುಗಳಿಗೆಲ್ಲ ಆರ್ಗಾನಿಕ್ ಆಗಿ ನಾವು ಮಾಡ್ತಿದೀವಿ ಸರ್. ಅದನ್ನ ಹಣ್ಣಿನ ಗಿಡಗಳೆಲ್ಲ ಎಷ್ಟೆಷ್ಟು ಗಿಡ ಇದಾವೆ? ಅದೆಲ್ಲ ಒಂದು 10-15 ಗಿಡಗಳು ಇದಾವೆ. ಈಗ ರಾಸಾಯನಿಕ ಬಳಸಲ್ಲ ಅಂದ್ರೆ ಸಾವಯವದಲ್ಲೇ ಬೆಳೀತಾ ಇದ್ರ, ಯಾಕೆ ಸಾವಯವದಲ್ಲಿ ಬೆಳಿಬೇಕಂತ ಆಸಕ್ತಿ? ಅದೇ ಆರೋಗ್ಯವಾಗಿ ಇರೋಣ ಸ್ವಲ್ಪ ದಿನ, ನಾವು ಒಂದು ಉದ್ದೇಶಕ್ಕೋಸ್ಕರ ಸರ್. ಎಲ್ಲಾರು ರಾಸಾಯನಿಕ ಬೆಳೆದು ಬೆಳೆದು ಯಾಕೆ ಇರಕ್ಕ ಬರ ಕಾಯಿಲೆಗಳೆಲ್ಲ ಬರ್ತಿದಾವಲ್ಲ ಸರ್, ಅದಕ್ಕೆ ರಾಸಾಯನಿಕ ಬೇಡ. ನಾವು ನಮ್ಮ ಮಕ್ಕಳಿಗೆಲ್ಲಾದ್ರೂ ಆಗ್ಲಿ ರಾಸಾಯನಿಕ ಮುಕ್ತ ಹಣ್ಣುಗಳು ತರಕಾರಿಗಳು ಬೆಳೆಯೋಣ ಅಂತ. ಮನೆಗಾಗಷ್ಟು ತರಕಾರಿಗಳು ಹಾಕಂತೀವಿ ಸರ್. ಮನೆಗೆ ಬಂದೆ ಗಿಡ, ಬೆಂಡೆ ಗಿಡ ಇಂತಾವೆಲ್ಲ ಸ್ವಲ್ಪ, ಈರುಳ್ಳಿ ಸಣ್ಣ ಈರುಳ್ಳಿ ಬರುತ್ತೆ ಸರ್ ತಮಿಳ್ನಾಡು ಸೈಡ್ ಇಂದ, ಅದನ್ನು ಸ್ವಲ್ಪ ಸ್ವಲ್ಪ ಹಾಕಂತೀವಿ ಸರ್ ನಮ್ಮ ಮನೆಗೂ ಆಗಷ್ಟು ಹಾಕಂತೀವಿ. ಈ ತರಕಾರಿ ಸಸಿಗಳೆಲ್ಲ ನರ್ಸರಿಂದ ತಗೊಂಡ್ಬರ್ತಾರೆ ನೀವೇ ಬೀಜ? ನಾವು ನರ್ಸರಿಯಿಂದ ತರ್ತೀವಿ ಸರ್. ಅದನ್ನ ಹಾಕೊಂಡು ಮಾಡಕ್ ಆಗ್ತಿಲ್ಲ ಅಂತ ನರ್ಸರಿಯಿಂದಾನೇ ತಗೊಂಬಂದು ಹಾಕಂತೀವಿ ಸರ್. ಅದನ್ನ ತರಕಾರಿ ಮನೆಗೆ ಮಾತ್ರ ಹೆಚ್ಚಾದ್ರೆ ಅದನ್ನ ಮಾರಾಟ ಹೆಚ್ಚಾದ್ರೆ ಮಾರ್ತೀವಿ ಸರ್. ಈಗ ಮಹಿಳೆಯರ ಈ ತರ ಒಂದು ಜಮೀನ್ ಇದ್ರೆ ಈ ತರ ಎಲ್ಲಾ ತರದ ಬೆಳೆಗಳು ಬೆಳೆದಾಗ ಹೆಚ್ಚು ಅನುಕೂಲ ಆಗುತ್ತೆ ನೋಡ್ರಿ. ಈಗ ನಿಮ್ ಜಮೀನ್ ಇರೋದ್ರಿಂದ? ಹೌದು ಸರ್. ಪ್ರತಿ ದಿವಸ ಪ್ರತಿ ದಿವಸನು ಕೆಲಸನೇ ಇರುತ್ತೆ ಸರ್. ನಮಗೆ ಒಂದು ಆರೋಗ್ಯನೂ ಒಳ್ಳೇದಾಗುತ್ತೆ, ದಿನ ಹೋಗ್ತಿವಿ ಬರ್ತೀವಿ, ನಮಗೆ ಆರೋಗ್ಯಕ್ಕೂ ಒಳ್ಳೆ ಅನ್ಸುತ್ತೆ ಸರ್. ಅದನ್ನ ಮಹಿಳೆಯರು ಬರೀ ಮನೆ ಕೂತು? ಹೌದು ಸರ್, ಓಡಾಡ್ತಿರ್ತೇವೆ ಒಳದಾಗೆ, ಒಂದು ವಾತಾವರಣ ಚೇಂಜ್ ಆಗುತ್ತಲ್ಲ ಸರ್, ಚೆನ್ನಾಗಿರುತ್ತೆ ಸರ್. ಒಟ್ಟಾರೆಯಾಗಿ ನಿಮ್ಗೆ ಈ ಕೃಷಿಯಲ್ಲಿ ಈ ತರ ಮಿಶ್ರ ಬೆಳೆಗಳು ಬೆಳೆಯೋದು ಅನುಕೂಲ? ಹೌದು ಸರ್, ಹೌದು ಸರ್. ನಮಗೆ ಇನ್ನೂ ಇದು ಕೋಳಿ ಸಾಕರಣೆ ಅವೆಲ್ಲ ಹೈನುಗಾರಿಕೆ ಮಾಡ್ಬೇಕನ್ನೋ ಆಸಕ್ತಿ ಇದೆ ಸರ್. ಏನಂದ್ರೆ ನಿಮ್ಗೆ ಸ್ವಲ್ಪ ಸಪೋರ್ಟ್ ಕಮ್ಮಿ ಇದಾರೆ ಸರ್, ನಮ್ಮ ಮನೆಯವರಿಲ್ಲ, ಹಂಗಾಗಿ ಅದಕ್ಕೊಂದು ನನಗೆ ಬಹಳ ಕಷ್ಟ ಆಗ್ತಿದೆ ಸರ್. ಇಲ್ಲಾಂದ್ರೆ ಅದನ್ನು ಮಾಡ್ತಿದ್ದೆ ಸರ್ ನಾನು. ನೀವೊಬ್ರು ನೋಡ್ಕೊಂತೀರಾ? ಅದೇ ನೋಡ್ಕೊಬೇಕು ಅಂತ ಆಸೆ ಇದೆ ಸರ್ ನನಗೆ. ಅದೇ ಇನ್ನೊಬ್ರು ಗಂಡ್ಮಕ್ಳು ಆಸರೆ ಇಲ್ಲಲ್ಲ, ಹಂಗಾಗಿ ಅದನ್ನೆಲ್ಲ ಸುಮ್ನೆ ಬಿಟ್ಟಿದ್ದೀನಿ ಸರ್. ಇಲ್ಲಾಂದ್ರೆ ಮಾಡ್ತಿದ್ದೆ ನಾನು. ನಿಮ್ಗೆ ಕಷ್ಟ ಆಗೋದಿಲ್ಲ ಇದನ್ನೆಲ್ಲ ನಿರ್ವಹಣೆ? ಇಲ್ಲ ಸರ್, ನನ್ ಕಷ್ಟನೇ ಅನ್ಸ್ತಿಲ್ಲ ಸರ್ ನನಗೆ. ಈ ಜಮೀನಿಗೂ ಮನೆಗೂ ಹತ್ರ ಆಗುತ್ತಾ ದೂರ ಆಗುತ್ತಾ? 8 ಕಿಲೋಮೀಟರ್ ಆಗುತ್ತೆ ಸರ್. ಗಾಡಿಗೆ ಹೋಗ್ತೀನಿ, ಗಾಡಿಗೆ ಬರ್ತೀನಿ ಸರ್. ಅಲ್ಲಿ ಜಮೀನ್ ಹತ್ರನೇ ಮನೆ ಮಾಡ್ಕೊಂಡು ಇರ್ಲಿಕ್ಕೆ ಆಗಲ್ವಾ? ಅದು ಒಂಟಿ ಆಗುತ್ತಲ್ಲ ಸರ್, ಅಲ್ಲಿ ಇರಕ್ ಆಗಲ್ಲ ಹೆಣ್ಮಕ್ಳು ಅನ್ನೋ ಉದ್ದೇಶಕ್ಕೋಸ್ಕರ ಊರೊಳಗಿಂದ ಓಡಾಡ್ತಾರೆ. ಇದಕ್ಕೆಲ್ಲ ಈಗ ಗೊಬ್ಬರ ಬೇಕಾಗುತ್ತೆ, ಪ್ರತಿ ವರ್ಷ ಒಂದ್ಸರಿ ಎರಡ್ ಸರಿ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಾಗುತ್ತೆ. ಗೊಬ್ಬರ ಹೊರಗಡೆಯಿಂದನೇ ಕೊಂಡ್ಕೊಂತಿದೀವಿ ಸರ್. ಕೋಳಿ ಗೊಬ್ಬರ ಕೊಂಡ್ಕೊಂತಿದೀವಿ ಸರ್, ಕುರಿ ಗೊಬ್ಬರ ಕೊಂಡ್ಕೊಂತೀವಿ. ವರ್ಷಕ್ಕೊಂದ್ಸತಿ ಎಲ್ಲ ಕೊಚ್ಬಿಟ್ಟು, ಬುಡ ಕೊಚ್ಬಿಟ್ಟು ಒಂದೊಂದು ಪುಟ್ಟಿ ಹಾಕಿ ರೆಡಿ ಮಾಡ್ಕೊಂತೀವಿ ಸರ್. ಈಗ ಗೊಬ್ಬರ ಹಂಗಿದ್ರೆ ಹೊರಗಡೆಯಿಂದನೇ ಕೊಂಡ್ಕೊಂತೀರಿ? ಗೊಬ್ಬರ ಗೊಬ್ಬರಗಳೆಲ್ಲ ಇವಾಗ 10,000-12,000 ಇದೆ ಸರ್ ಒಂದೊಂದು ಟ್ರ್ಯಾಕ್ಟರ್ಗಳಿಗೆ. ಆದ್ರೂ ಕೊಂಡ್ಕೊಂಡು ಹಾಕ್ಲೇಬೇಕಾಗಲ್ಲ ಸರ್, ಹಾಕ್ತಿದೀವಿ. ಸ್ವಲ್ಪ ಹೈನುಗಾರಿಕೆ ಮಾಡಿ ಹಸು ಸಾಕಾಣಿಕೆ ಮಾಡಿದ್ರೆ ಸರ್, ಒಳ ಸ್ವಲ್ಪ ದೂರ ಇರೋದ್ರಿಂದ ಹೈನುಗಾರಿಕೆನು ಮಾಡ್ಬೇಕಂತ ನನಗೆ ಆಸಕ್ತಿ ಇದೆ ಸರ್. ಒಳ ಸ್ವಲ್ಪ ದೂರ ಆಗ್ಬಿಟ್ಟಿದೆ, ಅಲ್ಲೇ ಒಬ್ರು ಇರಂಗಾದ್ರೂ ನಮಗೆ ಅನುಕೂಲ ಆಗ್ತಿತ್ತು. ಇವಾಗ ನಮ್ಮ ಮನೆಯವರಿದ್ರೆ ಅಲ್ಲಿ ಒಳದಾಗ ಬಿಡ್ಬೋದಾಯ್ತು ಸರ್, ಅವ್ರಿಲ್ಲ, ಹಂಗಾಗಿ ನಾವು ಹೋಗಿ ಅಲ್ಲಿ ಇರಕ್ ಆಗಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಇವಾಗ ನಾವು ಹೈನುಗಾರಿಕೆ ಮಾಡಿದ್ರೆ ನಾವು ಹೊರಗಡೆಯಿಂದ ಗೊಬ್ಬರನೇ ತಗೊಳದ್ ಬೇಕಾಗಿಲ್ಲ ಸರ್, ನಮಗೆ ಎಲ್ಲ ನಮಗೆ ಸಿಕ್ತಿತ್ತು. ಹೊರಗಡೆಯಿಂದ ಕೊಂಡ್ಕೋಬೇಕಂದ್ರೆ ತುಂಬಾ ಜಾಸ್ತಿ ರೇಟ್ ಇದೆ ಸರ್. ಬರೀ ಕೊಡುಗೆ ಗೊಬ್ಬರ ಮಾತ್ರ ಕೊಡ್ತಾರೆ, ರಾಸಾಯನಿಕ ಗೊಬ್ಬರ ಕೊಡ್ತಾರೆ? ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡ್ತೀವಿ ಸರ್. ರಾಸಾಯನಿಕ ಗೊಬ್ಬರ ಇದುವರೆಗೂ ನಾವು ಕೊಟ್ಟೇ ಇಲ್ಲ ಸರ್. ಕಳೆನಾಶಕನು ಹೊಡೆದಿಲ್ಲ ಸರ್ ನಾವು ಹುಳುಗಳಿಗೆ. ಅದೇ ನಾವು ಅದನ್ನ ಗರಿ ಎಲ್ಲ ಬಿಡುತ್ತಲ್ಲ ಸರ್, ಗರಿಗಳೆಲ್ಲಾನು ಅಲ್ಲೆಲ್ಲ ಹಂಗೆ ಕಡ್ದು ಕಡ್ದು ಆಸಿ ಅದನ್ನು ಹುಳು ಬೆಳೆಯದಂಗೆ ಅದನ್ನು ಮಾಡ್ಕಂತೀವಿ ಸರ್. ನಾವು ಕಳೆನಾಶಕನು ಬಳಸ್ತಿಲ್ಲ. ಅಂದ್ರೆ ಜಮೀನಲ್ಲಿ ಬಿದ್ದಂತ ಗರಿ ತ್ಯಾಜ್ಯಗಳನ್ನೆಲ್ಲ ಅಲ್ಲೇ ಹಾಕ್ತಿಲ್ಲ ಸರ್, ಹಂಗೆ ಕೊಳ್ತಾ ಅದೇ ಗೊಬ್ಬರನ ಆಗುತ್ತೆ, ಹುಳು ಜಾಸ್ತಿ ಹುಟ್ಟಲ್ಲ ಸರ್. ನೀರ್ ನಿರ್ವಹಣೆ ಹೆಂಗ್ ಮಾಡ್ತೀರಾ? ಡ್ರಿಪ್ ಮಾಡ್ಕೊಂಡಿದೀವಿ ಸರ್, ಎಲ್ಲ ಡ್ರಿಪ್ ಇಂದೆ ಸರ್. ಡ್ರಿಪ್ ಮಾಡ್ಕೊಂಡು ಡ್ರಿಪ್ ಇನ್ ಮೂಲಕ ಕೊಡ್ತಿದೀವಿ ಸರ್. ಎಷ್ಟು ಬೋರ್ ಇದಾವೆ ನೀರ್? ಸಾಕಾಗುತ್ತೆ? ಸಾಕಾಗುತ್ತೆ ಸರ್, ನಮ್ಗೆ ಒಂದು ಬೋರ್ ಇದಾವೆ ಸರ್, ಸಾಕಾಗುತ್ತೆ ಸರ್. ಮತ್ತೆ ಈಗ ಈ ಅಡಿಕೆಗೂಕ್ಕೆಲ್ಲ ರೋಗ ಕೀಟಗಳೆಲ್ಲ ಬರ್ತಾ ಇರ್ತಾವೆ? ಇದುವರೆಗೂ ಏನು ಬಂದಿಲ್ಲ ಸರ್ ನಮ್ಗೆ, ನಾವು ರಾಸಾಯನಿಕ ಬಳಸಿಲ್ಲದಕ್ಕೆ ಏನೋ ಗೊತ್ತಿಲ್ಲ ಸರ್, ಇದುವರೆಗೂ ಬಂದಿಲ್ಲ ಸರ್, ನಾವು ಯಾವ ಔಷಧಿನೂ ಹೊಡೆದಿಲ್ಲ ಸರ್ ಅದಕ್ಕೆ. ಈಗ ಅಡಿಕೆ ನಾಟಿ ಮಾಡಲ್ಲ ಎಷ್ಟು ವರ್ಷ ಆಯ್ತು? ಅಡಿಕೆ ನಾಟಿ ಮಾಡಿ ಇವಾಗ 3 ವರ್ಷ 4 ವರ್ಷ ಆಗ್ತಾ ಬಂತು, 4 ವರ್ಷ ಆಯ್ತು ಸರ್. ಒಬ್ಬಳಿಗೆ ಬಂದಿದೆ ಸರ್, 100 ಗಿಡ ಒಬ್ಬಳಿಗೆ ಬಂದಿದೆ. ಇನ್ನೊಂದ್ 2 ವರ್ಷ ಕಾಪಾಡ್ಕೊಂಡ್ರೆ ಅನುಕೂಲ ಬಂದ್ಬಿಡುತ್ತೆ ಸರ್. ಈಗ 3 ವರ್ಷ 4 ವರ್ಷ ಆಗೈತಲ್ಲ, ಅದ್ರ ಮಧ್ಯದಲ್ಲಿ ಈಗ ಅಂತರ ಬೆಳೆಯಾಗಿ ಕಾಫಿ, ಕಾಳುಮೆಣಸು ಇಂಥವೆಲ್ಲ ಏಲಕ್ಕಿ ಇಂತ ಬೆಳೆಗಳು ಬೆಳಿಬಹುದು. ನಾವು ಅದೇ ಏಲಕ್ಕಿನೂ ಮೆಣಸು ಬೆಳೆಯೋಣ ಒಂದು ಆಸಕ್ತಿ ಇದೆ ಸರ್ ನಮಗೆ. ಅದೇ ನಮಗೆ ಸ್ವಲ್ಪ ಕೃಷಿ ಇಲಾಖೆಯಿಂದ ಸಪೋರ್ಟ್ ಮಾಡಿದ್ರೆ ಬೆಳೆಯೋಣ ಅಂತ ಇದೀವಿ ಸರ್. ಅದನ್ನು ಏಲಕ್ಕಿನೂ ಮೆಣಸು ಹಾಕೋಣ ಅಂತಿದೀವಿ ಸರ್. ಮತ್ತೆ ಈಗ ತೆಂಗಿನ ಗಿಡ ಎಷ್ಟಿದಾವೆ? ತೆಂಗಿನ ಮರ ಒಂದು 38 ಮರ ಇದಾವೆ ಸರ್. 38 ಮರ ಇದೆ. ಕಾಯಿ ಎಲ್ಲ ಮಾರಾಟ ಮಾಡ್ತೀವಿ. ಕಾಯಿ ಮಾರಾಟ ಮಾಡ್ತೀವಿ. ಹೌದು ಸರ್, ಮನೆಗೆ ಬಳಸಷ್ಟು ಬಳಸ್ಬಿಟ್ಟು ನಾವು ಅದು ಕೊಬ್ಬರಿ ಎಣ್ಣೆಗೆ ಬಳಸ್ಕೊಳ್ಳೋದು ಸರ್ ಮನೆಗೂನು, ಅದಕ್ಕೆ ಉಳಿಕಿರೋದೆಲ್ಲ ಮಾರ್ತೀವಿ ಸರ್ ನಾವು. ಈಗ ಕಾಯಿ ಒಳ್ಳೆ ರೇಟ್ ಇರೋದ್ರಿಂದ ಅನುಕೂಲ ಆಗ್ತಾ ಇದೆಯಾ? ಹೌದು ಸರ್, ಅನುಕೂಲ ಆಗಿದೆ ಸರ್. ಕಾಯಿ ಮಾರಾಟ ಮಾಡ್ತಾರ ಅಥವಾ ಎಳ್ನೀರು ಮಾರಾಟ? ಕಾಯಿ ಮಾರಾಟ ಮಾಡ್ತೀವಿ ಸರ್ ನಾವು. ಈ ಕೊಬ್ಬರಿ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಅಂತಾರೆ? ಕೊಬ್ಬರಿ ಮಾಡಕ್ ಸೆಡ್ ಎಲ್ಲ ಮಾಡ್ಬೇಕಾಯ್ತು ಸರ್, ಹಂಗಾಗಿ ಅದನ್ನೆಲ್ಲ ಇನ್ನು ಮಾಡಕ್ ಹೋಗಿಲ್ಲ ಸರ್, ಇನ್ ಮುಂದೆ ಮಾಡ್ಬೇಕು ಅಂತ ಇದೆ. ಗಾಳಿ ಆಡ್ಲಿಕ್ಕೆ ಸೆಟ್ ಮಾಡಿದ್ರೆ ಮಾತ್ರ ಮಾಡಕ್ ಆಗುತ್ತೆ ಸರ್, ಅದನ್ನೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಮಾಡೋಣ ಅಂತಿದೀವಿ ಸರ್. ಈಗ ಕಾಯಿನೇ ಮಾರಾಟ ಮಾಡ್ತೀವಿ? ಕಾಯಿನೇ ಮಾರಾಟ ಮಾಡ್ತೀವಿ. ನೀವೇ ಎಲ್ಲ ಕುಂತು ಸಂತೆಲಿ ಮಾರಾಟ ಮಾಡಿದ್ರೆ ಹೋಲ್ಸೇಲ್ ಕೊಟ್ಬಿಡ್ತೀವಿ? ಇಲ್ಲ ಸರ್, ಅಲ್ಲೇ ಬರ್ತಾರೆ ಸರ್, ಅವ್ರಿಗೆ ವ್ಯಾಪಾರಕ್ಕೆ ಕೊಟ್ಬಿಡ್ತೀವಿ ಸರ್. ಈ ವ್ಯಾಪಾರಸ್ಥರು ಏನಂದ್ರೆ ದೊಡ್ಡದಕ್ಕೆ ಮಾತ್ರ ಒಳ್ಳೆ ಬೆಲೆ ಕೊಡ್ತಾರೆ, ಮೀಡಿಯಂ ಎಲ್ಲ ಇರುತ್ತಲ್ಲ ಸರ್ ಆತರನೇ. ಹೌದು ಸರ್, ಹೌದು ಸರ್, ಹೌದು ಸರ್. ಅದೇ ಕೊಬ್ಬರಿಗೆ ಹಾಕ್ಬಿಟ್ರೆ ಅದೆಲ್ಲ ಯಾವ್ದು ಇರಲ್ಲ ಸರ್, ಬೆಸ್ಟ್ ಅದು. ಆದ್ರೆ ನಮಗೆ ವ್ಯವಸ್ಥೆ ಕಮ್ಮಿ ಇರೋದ್ರಿಂದ ಆತರ ಮಾಡ್ಕೊಂಡಿದ್ದೀವಿ ಸರ್. ಮತ್ತೆ ಕೊಬ್ಬರಿ ಮಾಡೋದ್ರಿಂದ ಚಿಪ್ಪು ಎಲ್ಲಾನು ಸೇಲ್ ಆಗುತ್ತೆ ಸರ್, ಅನುಕೂಲ ನಮಗೆ. ಮತ್ತೆ ಮುಂದಿನ ಬೇರೆ ಏನ್ ಬೆಳೆಗಳು ಬೆಳಿಬೇಕಂತ? ಮುಂದೆ ಇದನ್ನೆಲ್ಲ ಬೆಳಿಬೇಕಂತ ಇದೀವಿ, ಕಾಲ್ ಮೆಣಸು, ಏಲಕ್ಕಿ ಇವೆಲ್ಲ ಹಾಕ್ಬೇಕಂತ ಇದೀವಿ ಸರ್ ನಾವು. ಕೋಕೋ ಗಿಡ ಇವೆಲ್ಲ ಸ್ವಲ್ಪ ಹಾಕೋಣ ಅಂತಿದ್ವಿ. ಈಗ ತರಕಾರಿನೂ ಬೆಳಿತೀರಾ? ತರಕಾರಿನೂ ಬೆಳ್ಕಂತೀವಿ ಸರ್, ಮನೆಗೆ ಆಗಷ್ಟು ಬೆಳ್ಕಂತೀವಿ ಸರ್ ನಾವು, ಉಳಿಕಿರೋದು ಮಾರ್ತೀವಿ. ಇನ್ನು ಬೇರೆ ಯಾವ್ದಾದ್ರು ಹಣ್ಣಿನ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಏನಾದ್ರೂ ಇಟ್ಕೊಂಡಿದ್ರು ಹಣ್ಣಿನ ಬೆಳೆಗಳು? ಅದೇ ಹಲಸು ಇನ್ನು ಸ್ವಲ್ಪ ಒಂದು 50 ಗಿಡ ಹಾಕ್ಬೇಕು ಅಂತ ಇದೀವಿ ಸರ್ ನಾವು. ಅದೇ ಕೆಂಪು ಹಲಸು ಬರುತ್ತಲ್ಲ ಸರ್, ಅದನ್ನ ಹಾಕ್ಬೇಕು ಅಂತ ಒಂದು ಆಸೆ ಇದೆ ಸರ್. ಅದನ್ನ ನೋಡ್ಬೇಕು ಬೆಳಿಬೇಕು ಅಂತ ಆಸೆ. ಅದು ಇರ್ಲಿ, ಎಲ್ಲಾರ್ಗು ಒಂದು ಒಳ್ಳೇದಲ್ಲ ಸರ್ ಆರೋಗ್ಯಕ್ಕೆ, ಅದನ್ನೆಲ್ಲ ತಿಂದ್ರೆ ಅದು ವರ್ಷಕ್ಕೊಂದ್ಸತಿ ಸಿಗುತ್ತೆ ಅನ್ನೋ, ಬಹಳ ಒಳ್ಳೇದದು. ಅದನ್ನ ಸ್ವಲ್ಪ ನಾವು ಮಾರಾಟ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸರ್ ಮಾಡ್ಬೇಕಂತ. ಹೌದು ಸರ್. ಜಮೀನಲ್ಲಿ ಪ್ರತಿ ದಿವಸ ಕೆಲಸ ಇರುತ್ತಾ ಏನು? ಪ್ರತಿದಿನ ನಾವು ಹೋಗ್ತೀವಿ ಸರ್, ಏನೋ ಒಂದ್ ಮಾಡ್ತಿರ್ತೀನಿ ಸರ್. ಕೂಳಿಯರ್ ಸಣ್ಣ ಪುಟ್ಟು ಕೂಳಿಯರ್ನೇ ಇಕ್ಕಲ್ಲ ಸರ್, ನಾನೇ ಮಾಡ್ಕೊಂಡ್ಬರ್ತೀನಿ ಸರ್. ದೊಡ್ಡ ದೊಡ್ಡ ಕೆಲ್ಸಕ್ ಮಾತ್ರ ಗಂಡಾಳಿಗೆ ಮಾತ್ರ ಕರ್ಕಂತೀವಿ, ಅವ್ರು ಮಾಡಿಸ್ಕಂತೀವಿ ಸರ್. ನಾವೇ ತಗಂತೀವಿ, ನಾವೇ ಮಾಡೋದು, ನೀರಿಂದು ಎಲ್ಲ ನಾವೇ ನೋಡ್ಕಂತೀವಿ ಸರ್. ಮತ್ತೆ ಏನಾದ್ರು ಮಹಿಳಾ ಸಂಘಗಳು ಈ ತರ ಮಾಡ್ಕೊಂಡಿದ್ರ? ಮಹಿಳಾ ಸಂಘ ಮಾಡ್ಕೊಂಡಿದ್ದೀವಿ ಸರ್. ಪ್ರತಿ ವಾರ ಎಷ್ಟು ಉಳಿತಾಯ ಮಾಡೋದು? ಹೌದು ಸರ್, ಅದನ್ನು ಮಾಡ್ಕೊಂಡಿದ್ದೀವಿ ಸರ್. ಈ ತರ ಮಹಿಳಾ ಸಂಘಗಳು ಮಹಿಳೆಯರು ಮಾಡ್ಕೊಂಡಿದ್ರೆ ಏನ್ ಅನುಕೂಲ ಅಂತೀರ? ಅದು ಇವಾಗ ನಮ್ಮ ಒಂದು ಕಷ್ಟ ಕಾಲಕ್ಕೆ ಒಂದು ಅನುಕೂಲ ಆಗ್ತಿದೆ ಸರ್. ನಮಗೊಂದು ಇವಾಗ ಒಂದ್ 50,000 ಬೇಕಂದ್ರೆ ಬೇರೆ ಕಡೆ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಬೇಕು ಸರ್. ಇದು ಹಂಗಲ್ಲ, ಸಂಘದಾಗೆ ತಗಂತೀವಿ, ತಿಂಗಳಿಗೆ ಇಷ್ಟು ಅಂತ ಕಟ್ಕೊಂಡ್ಬರ್ತೀವಿ ಸರ್. ಅದರಿಂದ ಅನುಕೂಲ ಇದೆ ಸರ್ ನಮಗೆ. ಹೌದು ಸರ್, ನೀವು ಹೇಳ್ದಂಗೆ ಒಂದ್ ಸ್ವಲ್ಪ ಒಂದ್ 10,000 ದುಡ್ಡು ಬೇಕು. ಹೌದು ಸರ್, ಬ್ಯಾಂಕ್ ಹೋಗ್ಬೇಕು, ಇನ್ನೊಬ್ರ ಹತ್ರ ಹೋಗಿ ಕೇಳ್ಬೇಕು ಅವ್ರಿಗೆ ತಿಂಗಳಾಯ್ತಂದ್ರೆ, ಅವ್ರಿಗೆ ಬಡ್ಡಿ ಕೊಡೋದನ್ನ ಇಲ್ಲೇ ತಗೊಂಡ್ರೆ ನಮಗೆ ಆಗುತ್ತಲ್ಲ ಸರ್. ಹಂಗಾಗಿ ಇದ್ರಾಗೆ ತಗಂತೀವಿ, ಇದ್ರಾಗೆ ಮಾಡ್ಕೊಂತೀವಿ ಸರ್. ಪ್ರತಿ ವಾರ ಎಷ್ಟು ಉಳಿತಾಯ ಮಾಡ್ತಾರೆ? ಪ್ರತಿ ವಾರ 100 ರೂಪಾಯಿ ಉಳಿತಾಯ ಮಾಡ್ತೀವಿ ಸರ್. ಪ್ರತಿ ವಾರ 100 ರೂಪಾಯಿ ಉಳಿತಾಯ ಮಾಡ್ತಾರೆ. ಎಷ್ಟು ಜನ ಇದ್ರ ಸಂಘದಲ್ಲಿ ನೀವು ಸದಸ್ಯ? ನಾವು 10 ಜನ ಇದೀವಿ ಸರ್ ಅಷ್ಟೇ. ಹೌದು ಸರ್. ಮತ್ತೆ ಮಹಿಳೆಯರಲ್ಲಿ ಸೇರ್ಕೊಂಡು ಏನಾದರೂ ಅಲ್ಲಿ ಒಂದು ಈ ಕೆಲವರ ಮಹಿಳಾ ಸಂಘಗಳಲ್ಲಿ ರೊಟ್ಟಿ ಮಾಡೋದು ಬೇರೆ ಬೇರೆ ಅದೇ ಆ ತರ ಮಾಡ್ಬೇಕು ಅಂತಾನೆ ಇದೀವಿ ಸರ್ ನಾವು. ಎಲ್ಲ ಸೇರಿ ಒಂದು ಗುಂಪು ಮಾಡ್ಕೊಂಡು ಮಾಡೋಣ ಅಂತ ಮಾತಾಡ್ತಿದೀವಿ ಸರ್. ಇನ್ನು ಏನ್ ಮಾಡ್ತಾರೆ ಸಹಾಯಧನಗಳೆಲ್ಲ ಸಿಗುತ್ತೆ ಸರ್, ಮಾಡ್ಬೇಕು ಅಂತ ಇದೀವಿ. ಮಾಡ್ಬೇಕಂತ ಇದ್ರೆ ಪ್ರತಿ ವಾರನು 100 ರೂಪಾಯಿ ಉಳಿತಾಯ ಮಾಡ್ತೀರಾ? ಮತ್ತೆ ಸಾಲ ಬೇಕಾದಾಗ ಬೇರೆ ಮಹಿಳೆಯರಿಗೆ ಸಾಲ ಕೊಡ್ತೀರಾ? ಹೌದು ಸರ್, ನಾವು ತಗಂತೀವಿ, ಬೇರೆಯವರು ತಗಂತಾರೆ ಸರ್. ಎಲ್ಲರೂ ತಗೊಂಡು ಅವ್ರವ್ರು ತಿಂಗಳ ಕಟ್ಕೊಂಡು ಕಟ್ಟೋದು. ಮರುಪಾವತಿ ಎಲ್ಲ ಚೆನ್ನಾಗಿ ನಡೀತಿದ್ದೇವೆ ಸರ್, ಹಂಗ ಯಾವ ತೊಂದ್ರೆ ಇಲ್ದಂಗ್ ನಡೀತಿದ್ದೇವೆ ಸರ್. ಅಲ್ಲಿ ನಿಮ್ಮೂರಲ್ಲಿ ನೀವು ಸುತ್ತಮುತ್ತ ನೀವೇ? ಹೌದು ಸರ್, ನಮ್ಮ ಅಕ್ಕಪಕ್ಕದ ಮನೆಗಳಿಗೆ ಇದಾರೆ ಸರ್, ಅದೇ ಬೀದಿಗೆ ಎಲ್ಲರೂ ಮಾಡ್ಕೊಂಡಿದ್ದೀವಿ. ಮತ್ತೆ ಉಪಕಸಬ ಏನಾದ್ರು ಮಾಡ್ಬೇಕನ್ನೋ ಉದ್ದೇಶ ಇದೆಯಾ? ಹೈನುಗಾರಿಕೆ ಮಾಡ್ಕೊಂಡು ಹಸು ಸಾಕಾಣಿಕೆ ಮಾಡ್ಬೇಕು, ಕುರಿ ಕೋಳಿ ಸಾಕರಣೆ ಮಾಡ್ಬೇಕು ಅನ್ನೋದು ಮಾತ್ರ ಇದೆ ಸರ್ ನಮಗೆ. ನಾವು ಬಹಳ ವರ್ಷದಿಂದ ಕೋಳಿ ಫಾರ್ಮ್ ನಾಗ ಇದ್ದಿದ್ರಿಂದ ನಮಗೆ ಕೋಳಿ ಸಾಕ್ಬೇಕು ಅನ್ನೋ ಒಂದು ಆಸೆ ಇದೆ ಸರ್. ನಮಗೆ ಸ್ವಲ್ಪ ದಾರಿ ತೊಂದರೆ ಇರೋದ್ರಿಂದ ಅಲ್ಲಿ ಹೊಲದಾಗ ಮಾಡ್ಕೊಳಕ್ ಆಗ್ತಿಲ್ಲ ಇವಾಗ. ಅದು ಒಂದ್ ಸೇತ್ಮೆ ಆಗ್ಬಿಟ್ಟು ನಾವು ಅಲ್ಲ ದಾಟಿ ಆ ಕಡೆ ಹೋಗ್ಬೇಕು ಸರ್. ನೀರಿನ ಮಳೆಗಾಲದಾಗ ನೀರ್ ಬಂದ್ಬಿಟ್ರೆ ಹೋಗಕ್ಕಾಗಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಅದನ್ನ ಪೆಂಡಿಂಗ್ ನಾಗ ಇಟ್ಟಿದೀವಿ ಸರ್. ಅಲ್ಲೆಲ್ಲ ಎಲ್ಲೂ ಜಾಗ ಇಲ್ಲ ಸರ್, ಊರೊಳಗೆ ಮಾಡಕ್ಕೂ ಬರಲ್ಲ ಸರ್. ಹೌದು ಸರ್. ಅಂದ್ರೆ ಈಗ ನಾಟಿ ಕೋಳಿನ ಅಥವಾ ಮಾಂಸದ ಕೋಳಿ, ಮೊಟ್ಟೆ ಕೋಳಿ? ನಾಟಿ ಕೋಳಿ ಮಾಡ್ಬೇಕಂತ ಇದೀವಿ ಸರ್ ನಾವು. ನಾಟಿ ಕೋಳಿ ಅಂದ್ರೆ ಲಾಭದಾಯಕ ಅಂತ? ಹೌದು ಸರ್, ಲಾಭದಾಯಕ. ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ ಸರ್. ಇದೆಲ್ಲ 40 ದಿನದಾಗ ಬರೋದು, ಮೆಡಿಸನ್ ಆಗಿ ಬೆಳೆಯುತ್ತೆ ಸರ್. ಅದಕ್ಕೆ ನಾಟಿ ಕೋಳಿ ಮಾಡೋಣ ಅಂತಿದೀವಿ ಸರ್. ಆಮೇಲೆ ಮೊಟ್ಟೆ ಮಾರಿದ್ರು? ಹೌದು ಸರ್, ಮೊಟ್ಟೆನೂ ಮಾರ್ಬೋದು. ನೀವೆಲ್ಲ ಕೋಳಿ ಫಾರ್ಮ್ ಅಲ್ಲಿ ಕೆಲಸ ಮಾಡಿದ್ವಿ ಅಂತಂದ್ರಲ್ಲ, ಈ ಮಾಂಸದ ಕೋಳಿನ ಮೊಟ್ಟೆ ಕೋಳಿಯಲ್ಲಿ ಕೆಲಸ ಮಾಡಿ? ಮೊಟ್ಟೆ ಕೋಳಿ ಸರ್, ಅದೇ ಈ ಮಾಂಸದ ಕೋಳಿ ಬರುತ್ತಲ್ಲ ಸರ್, ಆ ಮೊಟ್ಟೆ ಕೋಳಿಯಾಗ ನಾವು ಮಾಡಿದ್ದದನ್ನ. ಅದೇ ಆ ಮೊಟ್ಟೆಯಿಂದನೇ ಈ ಮಾಂಸ ಕೋಳಿ ಬರುತ್ತಲ್ಲ ಸರ್, ಆ ತರದ್ ಮಾಡಿದ್ದು ಸುಗುಣ ಚಿಕನ್ ಅಂತ ಅದ್ರಲ್ಲಿ ಮಾಡಿದ್ವಿ ಸರ್. ನಾವು ಅನುಭವ ಇದೆ ಸರ್, 17 ವರ್ಷ ಮಾಡಿದ್ವಿ ಸರ್. ಹೌದು ಸರ್, ಸ್ಟಾರ್ಟಿಂಗ್ ಇಂದ ಪೂರ್ತಿ ಮಾರಾಟ ಮಾಡೋವರೆಗೂ. ಹೌದು ಸರ್, ಗೊತ್ತಿರುತ್ತೆ, ಗೊತ್ತೈತೆ ಸರ್. ಅದೇ ನಮಗೆ ಸ್ವಲ್ಪ ಇವಾಗ ದಾರಿ ತೊಂದರೆ ಇರೋದ್ರಿಂದ ನಮ್ಮೊಳದಾಗೆ ಮಾಡ್ಬೇಕು ಅನ್ನೋ ಆಸಕ್ತಿಯಿಂದನೇ ಬಿಟ್ಟಿರ ಸರ್. ಬೇರೆಯವ್ರಾಗ ಮಾಡಿದ್ರೆ 4 ದಿನದಾಗೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಇದು ನಮ್ದು ಸ್ವಂತದಾಗ ಮಾಡಿದ್ರೆ ನಾವು ಯಾವಾಗ ಬೇಕಾದ್ರೂ ಇದ್ ಮಾಡ್ಕೊಬಹುದಲ್ಲ ಸರ್. ಅದಕ್ಕೆ ಸ್ವಲ್ಪ ವೇಟ್ ಮಾಡ್ತಿದ್ವಿ ಅದ ಸೇತ್ಮೆ ಆಗೋವರೆಗೂ. ಆಮೇಲೆ ನಾವು ಕೋಳಿ ಸಾಕೋಣ ಅಂತಿದೀವಿ ಸರ್. ನಮ್ಮ ಅಳಿಯರು ನಾವು ಸೇರಿ, ನಮ್ಮ ಅಳಿಯರು ಅಲ್ಲೇ ಪಕ್ಕದಾಗೆ ಇದಾರೆ ಸರ್, ನಮ್ಮ ಅಕ್ಕನ ಅಳಿಯ. ಅವರೇ ನನಗೆ ಎಲ್ಲದಕ್ಕೂ ಸಪೋರ್ಟ್ ಸರ್, ಪ್ರತಿ ಒಂದಕ್ಕೂ ನಾನು ಒಳ ತಗೋಣದ್ರಿಂದ ಇದುವರೆಗೂ ಅವರೇ ಸರ್ ನನಗೆ ಸಪೋರ್ಟ್. ಹೌದು ಸರ್. ಈಗ ಮೊಟ್ಟೆ ಕೋಳಿ ಲಾಭದಾಯಕ ಅಂತ ಮಾಂಸದ ಕೋಳಿ ಲಾಭದಾಯಕ ಮಾಡಿದ್ರೆ ಮೊಟ್ಟೆ ಕೋಳಿನೇ ಲಾಭ, ಮೊಟ್ಟೆ ಕೋಳಿ ನಾಟಿ ಕೋಳಿನೇ ಲಾಭ ಜಾಸ್ತಿ ಸರ್. ಹೌದು ಸರ್, ನಾಟಿ ಕೋಳಿ ಸಾಕಿದ್ರೆ ಅದು ಎಲ್ಲ ಮಾರಾಟ ಮಾಡ್ಲಿಕ್ಕೆ ಒಂದು 6 ತಿಂಗಳು 7 ತಿಂಗಳು ಬೇಕು ಅಂತಾರೆ. ಆಗುತ್ತೆ ಸರ್, ಆದ್ರೂ ನಮಗೆ ಲಾಭ ಇದೆಯಲ್ಲ ಸರ್ ಅದಕ್ಕೆ. ಅದು ಯಾವ ಮೆಡಿಸನ್ ಇಲ್ಲಲ್ಲ ಸರ್, ಹಂಗೆ ಬೆಳೆಯೋನಿಗೆ ಆಗುತ್ತೆ ಸರ್. ಇದಕ್ಕೆ ಎಲ್ಲದಕ್ಕೂ ಮೆಡಿಸನ್ ಆಗುತ್ತೆ ಸರ್, ಮೆಡಿಸನ್ ಕೊಡ್ಲಿದ್ರೆ ಇದು ಕಾಯಿಲೆ ಬರ್ತವೆ ಇದಕ್ಕೆ. ಅದು ಹಂಗಲ್ಲ ಸರ್, ನಿರ್ವಹಣೆನೂ ಅಷ್ಟೊಂದು ಕಷ್ಟ ಇರಲ್ಲ ಸರ್. ಹೌದು ಸರ್, ಪ್ರತಿ ವಾರ ವ್ಯಾಕ್ಸಿನ್ ಕೊಡ್ಬೇಕು, ಅದಕ್ಕೆ ಮೆಡಿಸಿನ್ ಕೊಡ್ತಿರ್ಬೇಕು, ಆ ತರ ಅದಕ್ಕೆ ಅದೇ ಫುಡ್ ಕೊಡ್ಬೇಕು ಅದಕ್ಕೆ. ಹೌದು, ಒಂದೊಂದ್ಸರಿ ರೇಟ್ ಚೆನ್ನಾಗಿರುತ್ತೆ, ಒಂದೊಂದ್ಸರಿ ಪೂರ್ತಿ ಲಾಸ್ ಆಗುತ್ತೆ. ಹೌದು ಹೌದು ಸರ್, ಈ ನಾಟಿ ಕೋಳಿಗಾದ್ರೆ ಆತರ ಏನಿಲ್ಲ ಸರ್ ಅದಕ್ಕೆ. ಹೌದು ಸರ್. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕಿದೆಲ್ಲ ನೆಮ್ಮದಿ ತಂದ್ಕೊಟ್ಟಿದೆಯಾ ನಿಮ್ಗೆ? ಹೌದು ಸರ್, ನೆಮ್ಮದಿ ತಂದ್ಕೊಟ್ಟಿದೆ ಸರ್, ನನಗೆ ಖುಷಿಯಾಗಿದ್ದೀನಿ ಸರ್. ಇನ್ನೂ ರೈತ ಮಗಿಲೆ ಒಂದ ಇದಕ್ಕೆ ಹೋಗ್ಬೇಕು ಅನ್ನೋದು ಒಂದು ಆಸೆ ಇದೆ ಸರ್ ನನಗೆ. ಅಲ್ಲ, ನಿಮ್ ನೋಡಿದ ಸಂತೋಷ ಆಗುತ್ತೆ, ಬಹಳ ಚೆನ್ನಾಗಿ ಕೃಷಿ ಕಡೆಗೆ ಆಸಕ್ತಿಯಿಂದ ಮಾಡ್ತಾರೆ. ಈಗ ಮಹಿಳೆಯರೆಲ್ಲ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ, ಮನೆಗೆ ನಾವು ಬಿಸಿಲಲ್ಲೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಂದ್ ಕೃಷಿ ಕಡೆಗೆ ಆಸೆ. ಎಲ್ಲ ಮಾಡಿದ್ರೆ ಬರುತ್ತೆ ಸರ್, ಮಾಡಿದ್ರೆ ನಾವು ನಮ್ ಕೈಲಿ ಆಗಲ್ಲ ಅಂತ ಕುತ್ಕೊಂಡ್ರೆ ಕುತ್ಕೊಂಬೋದು ಸರ್. ಮಾಡ್ತೀನಿ ಅಂತ ಆಸೆ ಪಟ್ರೆ ಮಾಡ್ಬೋದು ಸರ್. ಯಾಕಂದ್ರೆ ಪ್ರತಿದಿನ ನಾವು ಕೃಷಿಯಲ್ಲಿ ತೊಡಕೊಂಡ್ರಿಂದ ಆರೋಗ್ಯ ಸರ್, ಬಿಸಿಲಾಗೆ ಗಾಳಿಗೆ ಎಲ್ಲ ಓಡಾಡ್ತಿರ್ತೀವಿ ಸರ್, ಆರೋಗ್ಯನೂ ಚೆನ್ನಾಗಿರುತ್ತೆ, ಮನೆಗೂ ಸಾಕಷ್ಟು ಉಳಿತಾಯ ಆಗುತ್ತೆ. ಈಗ ನಾವು ಪ್ರತಿ ವಾರನು ತರಕಾರಿಗೆ 200-300-500 ರೂಪಾಯಿ ಖರ್ಚು ಮಾಡಬಹುದು ಸರ್. ಎಲ್ಲ ಒಂದೊಂದು ನಮ್ಗೆ ನಮ್ಮೊಳದಾಗೆ ನಾವು ತಗೊಂಬಂದು ನಾವೇ ಮಾಡ್ಕೊಬಹುದು ಸರ್. ಫ್ರೆಶ್ ತರಕಾರಿ, ಯಾವ್ದೇ ರಾಸಾಯನಿಕ ಇರಲ್ಲ, ಏನಿರಲ್ಲ, ಆರೋಗ್ಯಕ್ಕೂ ಒಳ್ಳೇದು. ಮತ್ತೆ ನಮ್ಮ ಮನೆಗೆ ಏನೇನು ಬೇಕಾದಂತ ಹಣ್ಣುಗಳನ್ನ ಬೆಳೆಸಬಹುದು ಸರ್. ಎಲ್ಲದಕ್ಕೂ ಆ ಕಾಲಕ್ಕೆ ತಕ್ಕಂತೆ ಹಣ್ಣುಗಳು ಬರ್ತಿರ್ತವೆ ಸರ್, ಅದೊಂದು ತಿನ್ಕೊಂಡಿರ್ಬೋದು. ನಾವು ಯಾಕಂದ್ರೆ ಇತ್ತೀಚೆಗೆ ನಾವು ರೈತರು ನೋಡ್ತಿರ್ತೀವಿ, ಜಮೀನಿದ್ದು ತರಕಾರಿನೂ ಹೊರಗಡೆ. ಹೌದೌದು ಸರ್, ಅದೇ ಮಾಡಕ್ ಆಗ್ಲದ್ಮೇಲೆ ಎಲ್ಲ ಹೊರಗಡೆ ತಗೊಂಡು ನಾವೆಲ್ಲವನ್ನು ನಮ್ಮ ಜಮೀನಲ್ಲಿ ಬೆಳ್ಕೊಂಡ್ರೆ ಎಷ್ಟೋ ಒಂದು ಉಳಿತಾಯ ಮಾಡಬಹುದು ಸರ್. ಈಗ ಕೃಷಿಯಲ್ಲಿ ನೀವೇ ಒಬ್ಬರೇ ಮಾಡ್ತಾ ಇದ್ರ, ಸಮಯ ಏನಾದ್ರು ಕೆಲಸ ಜಾಸ್ತಿ ಇದ್ದ ಕೂಲರ್ ನಿಂತ್ಕಂತೀವಿ ಸರ್. ಇತ್ತೀಚೆಗೆಲ್ಲ ಕೃಷಿ ಮಾಡಂತಾರ ಕೂಲಿ ಕಾರ್ಮಿಕರ ಸಮಸ್ಯೆ, ಕೂಲರ್ ಸಿಗೋದಿಲ್ಲ ಅಂತಾರೆ, ಹೆಂಗ್ ಮಾಡ್ತಾರೆ? ಹಂಗೂ ಇರ್ತವೆ ಸರ್, ಅದು ಎಲ್ಲ ಸಮ ಅಂತ ತಗೊಂಡು ಹೋಗ್ಬೇಕು, ಬಂದಾಗ ಮಾಡಿಸ್ಕೊಬೇಕು ಸರ್. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕಿ ಸಂತೋಷ ಕೊಟ್ಟಿದೆ ಸರ್. ಈಗ ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನಮ್ ಫೋನ್ ನಂಬರ್ ಮಾಡಬಹುದು ಸರ್. ನಿಮ್ ಫೋನ್ ನಂಬರ್ ಹೇಳ್ರಿ. 9972-1992-246. ರೈತ ಬಂದವರೇ, ಸುಧಾ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9972-1992-246. ಬಹಳ ಸಂತೋಷ ಸುಧಾ ಅವರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ನಿಮ್ ಕಡೆಯಿಂದ ನಾವು ಬಂದಿದ್ದಕ್ಕೆ ಬಹಳ ಒಳ್ಳೇದಾಯ್ತು ಸರ್. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ವಾಣಿ ವಿಲಾಸಪುರ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಸುಧಾ ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಜಿ ಕೆ ಜಯದೇವಪ್ಪ ಅಂತೇಳಿ, ಪಶು ವಿಷಯ ತಜ್ಞರು, ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಾನು ಇಂದು ರೈತರುಗಳಿಗೆ ಹೈನುಗಾರಿಕೆಯಲ್ಲಿ ಅಜೋಲಾದ ಮಹತ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅಜೋಲಾ ಒಂದು ನೀರಿನ ಮೇಲೆ ಬೆಳೀತಕ್ಕಂಥ ಒಂದು ಕೆಳಜಾತಿಯ ಸಸ್ಯ. ಇದು ಅತ್ಯಂತ ಪೌಷ್ಟಿಕವಾದಂಥ ಆಹಾರ ಸೇರ್ಪಡೆ ರಾಸುಗಳಿಗೆ. ಇದರಲ್ಲಿ ಹೆಚ್ಚಿನ ಸಸಾರಜನಕ ವಸ್ತು ಮತ್ತು ವಿಟಮಿನ್ಸ್ಗಳು ಇರೋದರಿಂದ ಇದು ಹೇರಳವಾಗಿ ರಾಸುಗಳಿಗೆ ತುಂಬ ಪೌಷ್ಟಿಕ ಆಹಾರವಾಗಿದೆ. ಇದರಿಂದ ನಾವು ಈ ಆಹಾರವನ್ನು ಪ್ರತಿನಿತ್ಯ ರಾಸುಗಳಿಗೆ ನೀಡೋದರಿಂದ ಹಾಲಿನ ಇಳುವರಿನಲ್ಲೂ ಸಹ ಹೆಚ್ಚಿಗೆ ಪಡೆಯಬಹುದಾಗಿದೆ. ಅಲ್ಲದೆ ಉತ್ಪಾದನಾ ವೆಚ್ಚವನ್ನು ನಾವು ರಾಸುಗಳಲ್ಲಿ ಕಡಿಮೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದನ್ನ ನಾವು ಸಾಧಾರಣವಾಗಿ ಒಂದು ಸಿಮೆಂಟಿನ ತೊಟ್ಟಿನಲ್ಲಿ ಇದರ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದಂತ ವಿಚಾರ. ಈ ಅಜೋಲವನ್ನ ಉತ್ಪಾದನೆ ಮಾಡಬೇಕು ಅಂತಂದ್ರೆ 4 ಕೋಟಿ ಅಗಲ, 20 ಅಡಿ ಉದ್ದ ಮತ್ತು 1 ಅಡಿ ಎತ್ತರದ ಒಂದು ತೊಟ್ಟಿಯನ್ನ ನಿರ್ಮಾಣ ಮಾಡಿಕೊಂಡು ಆ ಒಂದು ತೊಟ್ಟಿಯಲ್ಲಿ ತಳಭಾಗಕ್ಕೆ ಸುಮಾರು 3-4 ಇಂಚು ಫಲವತ್ತಾದ ಮಣ್ಣು, ಮಣ್ಣು ಎಷ್ಟು ಹಾಕಿರ್ತೀವೋ ಅದರ 30%ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅದರ ಮೇಲೆ ನೀರನ್ನು ನಿಲ್ಲಿಸಬೇಕು 3-4 ಇಂಚು. ಆ ಒಂದು ತೊಟ್ಟಿಗೆ 1-2 ಕೆಜಿ ಅಜೋಲವನ್ನು ನಾವು ಒಂದು ಕಲ್ಚರನ್ನು ಬಿಡೋದ್ರಿಂದ ಅದು ಆ ಒಂದು ಮೀಡಿಯಾದಲ್ಲಿ ಅಜೋಲ ಉತ್ಪಾದನೆ ಆಗುತ್ತೆ. ಇದನ್ನು ಒಂದು ತೊಟ್ಟಿಯನ್ನು ಒಂದು ರಾಸುಗೆ ಅಂತ ನಾವು ಲೆಕ್ಕದಲ್ಲಿಟ್ಕೊಂಡು ಅಜೋಲವನ್ನು ಉತ್ಪಾದನೆ ಮಾಡಿ ಪ್ರತಿನಿತ್ಯ ರಾಸುಗಳಿಗೆ ನೀಡ್ಬೋದು. ಇದನ್ನು ಬೇಸಿಗೆ ಕಾಲದಲ್ಲಿ ನೀಡೋದ್ರಿಂದ ಏನು ಅನುಕೂಲಪ್ಪ ಅಂತಂದರೆ ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ಗಳು ಇರೋದ್ರಿಂದ ನಾವು ರಾಸುಗಳಲ್ಲಿ ಬೇಸಿಗೆ ಕಾಲದಲ್ಲಿ ರಾಸುಗಳಿಗೆ ಆಗ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡೋದು, ಅದರ ಜೊತೆಗೆ ಇದು ಒಂದು ಹೆಚ್ಚಿನ ಸಾರಜನಕವನ್ನು ಹೊಂದಿರತಕ್ಕಂಥ ಆಹಾರ ಸೇರ್ಪಡೆ ಆಗಿರೋದ್ರಿಂದ ಪ್ರೋಟೀನ್ ಅಂಶ ಹೆಚ್ಚಾಗಿ ಸಿಗೋದ್ರಿಂದ ನಾವು ಈ ತಿಂಡಿಗಳನ್ನ ಮೇಲೆ ಅವಲಂಬನೆಯನ್ನ ನಾವು ಕಡಿಮೆ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಇದೆ. ಈ ನಿಟ್ಟಿನಲ್ಲಿ ನಾವು ಅಜೋಲವನ್ನ ನಾವು ಬೆಳೆದು ಹೈನುಗಾರಿಕೆನಲ್ಲಿ ಬಳಸೋದು ಅತ್ಯಂತ ಸೂಕ್ತ ಅಂತ ನಮಗೆ ಕಂಡು ಬಂದಿದೆ. ಮತ್ತು ಇದನ್ನ ಬೆಳೆಯಲಿಕ್ಕೆ ಏನು ಪ್ರತಿನಿತ್ಯ ಏನು 5 ನಿಮಿಷ ನಮ್ಮ ಒಂದು ಗಮನವನ್ನು ಹರಿಸಿದ್ರೆ ಈ ಒಂದು ಉತ್ಪಾದನೆಯನ್ನು ನಾವು ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಅಜೋಲ ಸಾಧಾರಣವಾಗಿ ಈ ಬೋರ್ವೆಲ್ ವಾಟರ್ನಲ್ಲೂ ಸಹ ಬೆಳೆಯಬಹುದು, ಅಲ್ಲದೆ ಈ ಶುದ್ಧವಾದ ಇರತಕ್ಕಂಥ ಅಂದರೆ ಸಿಹಿ ನೀರಿನಲ್ಲೂ ಸಹ ಇದನ್ನ ಬೆಳೀಲಿಕ್ಕೆ ಬರುತ್ತೆ. ಕೆಲವೊಂದು ಭಾಗದಲ್ಲಿ ರೈತರುಗಳು ಕೊಳವೆ ಬಾವಿನಲ್ಲಿ ಅತಿ ಹೆಚ್ಚಿನ ಉಪ್ಪಿನಾಂಶ ಇರತಕ್ಕಂಥ ನೀರನ್ನು ಬಳಸಿ ಇದನ್ನು ಬೆಳೆಯಬೇಕು ಹೋದಾಗ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ಇಂಥ ಒಂದು ಇದನ್ನು ಶುದ್ಧವಾದ ಆದಷ್ಟು ಸಿಹಿ ನೀರಿನಲ್ಲಿ ನಾವು ಈ ಅಜೋಲವನ್ನು ಬೆಳೆಯೋದು ಸೂಕ್ತ. ಈ ಅಜೋಲ ರಾಸುಗಳಿಗೆ ಪ್ರತಿ ದಿವಸ 1-2 ಕೆಜಿಯನ್ನು ನೀಡೋದ್ರಿಂದ ನಾವು ತಿಂಡಿ ಖರ್ಚನ್ನು ಕಡಿಮೆ ಮಾಡಿಕೊಂಡು ನಮ್ಮ ಹಾಲಿನ ಗುಣಮಟ್ಟ ಜಾಸ್ತಿ ಆಗುತ್ತೆ, ಹಾಲಿನ ಉತ್ಪಾದನೆಯೂ ಸಹ ಜಾಸ್ತಿ ಆಗುತ್ತೆ. ಈ ಕಾರಣದಿಂದ ಇದನ್ನು ರೈತ ಬಾಂಧವರು ಬೆಳೆದು ತಮ್ಮ ಒಂದು ಹೈನುಗಾರಿಕೆಯಲ್ಲಿ ಬಳಸ್ಕೊಳ್ಳೋದ್ರಿಂದ ಇದರಿಂದ ಹೆಚ್ಚಿನ ಲಾಭ ಪಡ್ಕೋಬಹುದು ಅಂತ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದರ ಬಗ್ಗೆ ನೀವು ಏನಾದರೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕು ಅನ್ನೋ ಇಚ್ಛೆ ಇದ್ರೆ ನಮ್ಮ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ನಮ್ಮ ಸಂಪರ್ಕ ದೂರವಾಣಿ ಸಂಖ್ಯೆ 95-91-42-61-79. ನಮಸ್ಕಾರ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದ್ರಿ, ಇದೀಗ ಕೇಳಿ ಒಂದು ಜನಪದ ಗೀತೆ. ಏನ್ ಕೊಡವಾ ಹುಬ್ಬಳ್ಳಿ ಮಾಟ, ಏನ್ ಚಂದುಳ್ಳ ಕೊಡವಾ, ಏನ್ ಕೊಡ ಏನ್ ಕೊಡವಾ ಹುಬ್ಬಳ್ಳಿ ಮಾಟ, ಏನ್ ಚಂದುಳ್ಳ ಕೊಡವಾ. ದಿಕ್ಕಿಲ್ಲ ಬೆಳಗಿಲ್ಲ ಥಳ ಥಾಳ ಹೊಳಿತದ, ದಿಕ್ಕಿಲ್ಲ ಬೆಳಗಿಲ್ಲ ಥಳ ಥಾಳ ಹೊಳಿತದ, ಕಂಚಿಂದಲ್ಲ ತಾಮ್ರದಲ್ಲ ಮಿರಿ ಮೀರಿ ಮಿಂಚುತದ, ಕಂಚಿಂದಲ್ಲ ತಾಮ್ರದಲ್ಲ ಮಿರಿ ಮೀರಿ ಮಿಂಚುತದ. ಏನ್ ಕೊಡ ಏನ್ ಕೊಡವಾ ಹುಬ್ಬಳ್ಳಿ ಮಾಟ, ಏನ್ ಚಂದುಳ್ಳ ಕೊಡವಾ, ಏನ್ ಕೊಡ ಏನ್ ಕೊಡವಾ ಹುಬ್ಬಳ್ಳಿ ಮಾಟ, ಏನ್ ಚಂದುಳ್ಳ ಕೊಡವಾ. ತೆಂಗೆರ್ ನೀರಿ ಮಿಂಚಿದ ಕೊಡ, 6 ಮಂದಿ ಅಕ್ಕ ತೆಂಗೆರ್ ನೀರಿ ಮಿಂಚಿದ ಕೊಡ, 3 ಮಂದಿ ಮುತ್ತೈದೆರು ಲೋಲಾಡಿದ ಕೊಡ, 3 ಮಂದಿ ಮುತ್ತೈದೆರು ಲೋಲಾಡಿದ ಕೊಡ. ಏನ್ ಕೊಡ ಏನ್ ಕೊಡವಾ ಹುಬ್ಬಳ್ಳಿ ಮಾಟ, ಏನ್ ಚಂದುಳ್ಳ ಕೊಡವಾ, ಏನ್ ಕೊಡ ಏನ್ ಕೊಡವಾ ಚಂದುಳ್ಳ ಕೊಡವಾ. ಶಿವರಾತ್ರಿ ಜಾತ್ರೆಗೆ ಹೋಗಿ ಸೀತಾರಾಮನ ದರ್ಶನ ಮಾಡಿ, ಶಿವರಾತ್ರಿ ಜಾತ್ರೆಗೆ ಹೋಗಿ ಸೀತಾರಾಮನ ದರ್ಶನ ಮಾಡಿ, ಮಳ್ಳವ್ವ ಬಾಜರದಲ್ಲಿ ಬಾಳಿ ಹೊಯ್ತವ್ವ ಕೋಡ, ಮಳ್ಳವ್ವ ಬಾಜರದಲ್ಲಿ ಬಾಳಿ ಹೊಯ್ತವ್ವ ಕೋಡ, ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಾಟ, ಏನ್ ಚಂದುಳ್ಳ ಕೊಡವ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಾಟ, ಏನ್ ಚಂದುಳ್ಳ ಕೊಡವ. ತೆಂಗೇರ್ ಜೊತೆಲಿ ನೀರಿಗೆ ಹೋಗಿ, ಆರು ಮಂದಿ ಅಕ್ಕ ತೆಂಗೇರ್ ಜೊತೆಲಿ ನೀರಿಗೆ ಹೋಗಿ, ಜರ್ರನೆ ಜಾರಿ ಬಿದ್ದು ಸಿಗದಂಗ್ ಹೋಯ್ತವ್ವ ಕೋಡ, ಜರ್ರನೆ ಜಾರಿ ಬಿದ್ದು ಸಿಗದಂಗ್ ಹೋಯ್ತವ್ವ ಕೋಡ, ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಾಟ, ಏನ್ ಚಂದುಳ್ಳ ಕೊಡವ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಾಟ, ಏನ್ ಚಂದುಳ್ಳ ಕೊಡವ. ಶಿಶುನಾಳದೀಶಾನು ತಿತ್ತಿ ಮಾಡಿದ ಕೋಡ, ಶಿಶುನಾಳದೀಶಾನು ತಿತ್ತಿ ಮಾಡಿದ ಕೋಡ, ಬುದ್ಧಿವಂತರು ತಿಳಿದು ನೋಡಿರಿ ಕೋಡ, ಬುದ್ಧಿವಂತರು ತಿಳಿದು ನೋಡಿರಿ ಕೋಡ, ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಾಟ, ಏನ್ ಚಂದುಳ್ಳ ಕೊಡವ ಏನ್ ಕೊಡ ಏನ್ ಕೊಡವ ಮಾಟ, ಏನ್ ಚಂದುಳ್ಳ ಕೊಡವ ಏನ್ ಚಂದುಳ್ಳ ಕೊಡವ ಏನ್ ಚಂದುಳ್ಳ ಕೊಡವ. ಮೂವತ್ತೈದು ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ. ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್. ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ. 9686860310 ಗೆ ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್. ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ. ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್. ಎಲ್ಲಾ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ. ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ. ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್. ನ್ಯೂಸ್ ಆನ್ ಏರ್. ರೈತ ಬಂಧವರೇ, ನಾಳೆ ಸಂಜೆ 6:51 ಕ್ಕೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗದ ಕೃಷಿಕರಾದಂತಹ ರಾಜಶೇಖರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳೆ ರಾತ್ರಿ 7:45 ಭಾಷಣದಲ್ಲಿ ಭಾರತದಲ್ಲಿ ಸಮಕಾಲೀನ ದೃಶ್ಯಕಲೆ ಈ ವಿಷಯವಾಗಿ ಮಾತನಾಡುತ್ತಾರೆ ದಾವಣಗೆರೆಯ ಕಲಾ ವಿಮರ್ಶಕರಾದ ದತ್ತಾತ್ರೇಯ ಎನ್ ಭಟ್. ನಾಳೆ ರಾತ್ರಿ 8:00 ಜನರಂಜನಿ ಕೇಳಿಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ರಾತ್ರಿ 8:00. 9:15 ಲಘು ಸಂಗೀತವನ್ನು ಕೇಳುವಿರಿ. 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಹವಾಮಾನ ವರದಿ. ಕರ್ನಾಟಕದ ಒಳನಾಡಿನಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಮಳೆಯಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ಒಣಹವೆ ಮುಂದುವರೆದಿದೆ. ಮಳೆಯ ಪ್ರಮಾಣ ಶೂನ್ಯವಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಗಾಳಿಯೊಂದಿಗೆ ಹಗುರ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇತರ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಹೆಚ್ಚಾಗಿ ಕಂಡುಬಂದಿದೆ. ಇಂದು ನಾಳೆ ಶಿವಮೊಗ್ಗ, ಚಿಕ್ಕಮಗಳೂರು